ನಮ್ಮ ರೈತ ಬಾಂಧವರು ಇದನ್ನ ಪಾರಂಪರಿಕವಾಗಿ ಮಾಡ್ಕೊಂಡು ಬರ್ತಲೇ ಇದ್ದಾರೆ, ಮಾಡ್ತಾ ಇದ್ದಾರೆ. ಕೆಲವೊಬ್ರು ಬಿಟ್ಟಿದ್ದಾರೆ, ಅದನ್ನ ಮತ್ತೆ ಪುನರಾವರ್ತನೆಯಾಗಿ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಮತ್ತೆ ಬೆಳೆ ಉಳಿಕೆಗಳನ್ನ ಮಣ್ಣಿಗೆ ಸೇರಿಸೋದಕ್ಕೂ ಇದರಿಂದ ಅನುಕೂಲ ಆಗುತ್ತೆ. ಖಂಡಿತ, ಬೆಳೆ ಉಳಿಕೆ ಸೇರಿಸ್ಕೊಳ್ಳೋಕೆ ಅವು ಫಲವತ್ತತೆ ಹೆಚ್ಚಾಗುತ್ತೆ. ಸೊ ಅವಾಗ ನೀರು ಸಂರಕ್ಷಣೆ ಆಗುತ್ತೆ, ಮಣ್ಣು ಸಂರಕ್ಷಣೆ ಆಗುತ್ತೆ, ಮತ್ತೆ ಎಲ್ಲೋ ಒಂದು ಕೊಚ್ಚಣೆ ಆಗ್ತಕ್ಕಂಥ ಫಲವತ್ತತೆ ಆಗಿರ್ತಕ್ಕಂಥ ಮಣ್ಣು ಕೊಚ್ಚಣೆ ಆಗಂತದ್ದು ಸಹ ನಾವು ತಡಿಬಹುದು. ಆದ್ರೆ ಒಂದು ಅಂಶವನ್ನ ನಾವು ಇಲ್ಲಿ ರೈತ ಬಾಂಧವರಿಗೆ ಹೇಳಬೇಕು ಅಂದ್ರೆ, ಮಾಗಿ ಉಳುಮೆಯನ್ನು ಮಾಡುವಾಗ ಇಳಿಜಾರಿಗೆ ಅಡ್ಲಾಗಿ ಮಾಡಿ. ಖಂಡಿತ, ಇಳಿಜಾರಿಗೆ ಅಡ್ಲಾಗೆ ಮಾಡಬೇಕು. ಯಾಕೆಂದ್ರೆ ಅವಾಗ ಏನಾಗುತ್ತೆ, ನಮಗೆ ಫಲವತ್ತತೆಯನ್ನು ಮತ್ತು ನೀರನ್ನು ಸಂರಕ್ಷಣೆಯನ್ನು, ನೀರಿನ ಸಂರಕ್ಷಣೆ ಮಾಡಬಹುದು, ಮಣ್ಣಿನ ಕೊಚ್ಚಣೆಯನ್ನು ತಡೆಗಟ್ಟಬಹುದು. ಇದು ಮಾಗಿ ಉಳುಮೆ ಬಹಳ ಮುಖ್ಯವಾದಂತಹ ಒಂದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನ ಅಂತ ಹೇಳಬಹುದು. ಹೌದು, ಇದನ್ನು ಬಿಟ್ಕೊಂಡ್ರೆ ಇನ್ನೇ ವಿಧಾನ ಬಳಸಿ. ನೆಕ್ಸ್ಟ್ ಬಂದಾಗ ನಾವು ಸಾಗುವಳಿ ಪದ್ಧತಿಯನ್ನ, ನಾವು ಮಾಡ್ತಕ್ಕಂಥ ಬೇಸಾಯ ಕ್ರಮಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಅನುಕೂಲ ಆಗುತ್ತೆ ಅಂತ. ಯಾಕೆಂತಂದ್ರೆ ಕೀಟ ಮತ್ತು ರೋಗಕ್ಕೆ ಕೆಲವೊಂದು ಆಶ್ರಯ ಕೊಡ್ತಕ್ಕಂಥ ಬೆಳೆಗಳಿರ್ತವೆ, ಕೆಲವೊಂದು ಆಕರ್ಷಕವಾಗಿ ಕೀಟಗಳಿಗೆ ಬೆಳೆಗಳಿದಾವೆ. ಸೊ ಹಾಗಾಗಿ ಅವುಗಳನ್ನ ಸಾಗುವಳಿ ಪದ್ಧತಿಯನ್ನ ನಾವು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಉದಾಹರಣೆಗೆ ನಾವು ಟೊಮ್ಯಾಟೊ ಅಂತ ಬೆಳೆಗಳಲ್ಲಿ ಚೆಂಡು ಮತ್ತೆ ಸಾಸಿವೆ ಇರ್ಬೋದು, ಈ ನಮ್ಮ ಕೃಷಿ ಬೆಳೆಗಳಲ್ಲಿ ಸಾಸಿವೆ. ಟೊಮ್ಯಾಟೊದಲ್ಲಿ 8 ಸಾಲಿಗೆ 1 ಸಾಲು ಚೆಂಡು ಹೂವನ್ನು ಹಾಕೋದ್ರಿಂದ ಸೊ ಕೀಟಗಳು ನಮಗೆ ಆಕರ್ಷಣೆ ಆಗುತ್ತೆ. ಯಾಕೆ ಅಂತಂದ್ರೆ ಹಳದಿ ಬಣ್ಣಕ್ಕೆ ಹೆಚ್ಚು ನಮ್ಮ ಕೀಟಗಳು ಆಕರ್ಷಣೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಅವುಗಳನ್ನು ನಾವು ಬೆಳೆಯೋದ್ರಿಂದ ಈ ಆಕರ್ಷಕ ಬೆಳೆಗಳಾಗಿ ನಮಗೆ ಅನುಕೂಲ ಆಗುತ್ತೆ. ಅವಾಗೇನು ಈ ಕಾಯಿ ಕೊರಕ ಇರ್ಬೋದು, ಅವುಗಳು ಮೊದಲಿಗೆ ನಮಗೆ ಈ ಚೆಂಡು ಹೂಕ್ಕೆ ಅವುಕ್ಕೆ ಬಂದು ಆಕರ್ಷಣೆ ಆಗೋದ್ರಿಂದ ಮುಖ್ಯ ಬೆಳೆಗೆ ಅದರಿಂದ ಆಗ್ತಕ್ಕಂಥ ತೊಂದರೆಯನ್ನು ನಾವು ತಪ್ಪಿಸ್ಬೋದು. ಅದೇ ಥರ ನಮ್ಮ ಈ ಒಂದು ಕಡಲೆನಲ್ಲಿ ಇರ್ಬೋದು ಅಥವಾ ಹತ್ತಿನಲ್ಲಿ ಈ ಒಂದು ಬೆಂಡೆಯನ್ನು ಹಾಕ್ತಕ್ಕಂಥದ್ದು, ಇವಾಗ ಶೇಂಗಾ ಅಂತ ಬೆಳೆಗಳಲ್ಲಿ ಸಾಸಿವೆಯನ್ನು ಹುಚ್ಚೆಳ್ಳನ್ನು ಅವುಗಳನ್ನು ಮೊದಲೆಲ್ಲ ಹಾಕ್ತಾಯಿದ್ರು. ಆದರೆ ಅವನ್ನೆಲ್ಲ ಇವಾಗ ಏನಾಗ್ತದೆ, ವೈಜ್ಞಾನಿಕ ಯಾಂತ್ರೀಕರಣ ಬಳಕೆ ಆದಂತಾದಂತೆ ಇವುಗಳೆಲ್ಲ ಕಡಿಮೆ ಆಗಿದೆ. ಸೊ ಆ ಒಂದು ಹಂತದಲ್ಲಿ ಇವುಗಳನ್ನು ನಾವು ಬಳಸೋದ್ರಿಂದ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಅದೇ ಥರ ಚೆಂಡುವನ್ನು ಬಳಸೋದ್ರಿಂದ ಟೊಮ್ಯಾಟೊದಲ್ಲಿ ಮತ್ತೊಂದು ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಬೇರುಗಂಟು ಜಂತುಗಳು ನೆಮಟೋಡ್ ಅಂತ ನಾವೇನು ಹೇಳ್ತೀವಿ, ಅವು ಜಾಸ್ತಿ ಆಗ್ತಿದೆ. ಸೊ ಅವುಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಅಂತಂದರೆ, ಈವನ್ ನಾವು ಪಾಲಿ ಹೌಸ್ಗಳಲ್ಲಿ ಚೆಂಡುವನ್ನು ಹಾಕ್ತಕ್ಕಂಥದ್ದು ಇರ್ಬೋದು ಅಥವಾ ಮುಖ್ಯ ಬೆಳೆಗಳಲ್ಲಿ ಅದು ಟೊಮ್ಯಾಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಇಂಥ ಬೆಳೆಗಳ ಮಧ್ಯ ಈ ಚೆಂಡುವನ್ನು ಹಾಕೋದ್ರಿಂದ ಈ ನೆಮಟೋಡ್ ಅಂತ ನಾವೇನು ಹೇಳ್ತೀವಿ ಬೇರುಗಂಟು ಜಂತುಹುಳುಗಳನ್ನು ಸಹ ನಾವು ನಿರ್ವಹಣೆಯನ್ನು ಮಾಡ್ಬೋದು. ಇಲ್ಲಾಂತಂದ್ರೆ ತಾವು ತಜ್ಞರು ಹೇಳ್ತಾ ಇರ್ತೀರ, ಈ ಹಸಿರುಮನೆಯಲ್ಲಿ ಈ ತರಕಾರಿ ಮತ್ತೆ ಹೂವಿನ ಬೆಳೆಗಳನ್ನ ಬೆಳೆದಾದ್ಮೇಲೆ ಒಂದು ಬೆಳೆಯನ್ನ ಚೆಂಡುವೆ. ಹೌದು, ಖಂಡಿತ. ಅವಾಗ ಏನಾಗುತ್ತೆ, ಆ ಒಂದು ಬೇರುಗಳಲ್ಲಿ ಆಕರ್ಷಕ ವಸ್ತುಗಳು ಇರ್ತವೆ, ಕೆಮಿಕಲ್ಸ್. ಸೊ ಅವುಗಳೇನಾಗುತ್ತೆ, ನಮ್ಮ ಜಂತುಹುಳುಗಳನ್ನ ಆಕರ್ಷಣೆ ಮಾಡ್ಕೊಂಡು ನಾಶ ಮಾಡುತ್ತೆ. ಅದೇ ತರ ಭತ್ತದಲ್ಲಿ, ಇವಾಗ ಭತ್ತದಲ್ಲಿ ಕೆಲವು ಪ್ರದೇಶದಲ್ಲಿ ಕಂದುಜಿಗಿ ಉಳುವ ಸಮಸ್ಯೆ ಜಾಸ್ತಿ ಆಗಿರುತ್ತೆ, ಕಾಂಡ ಕೊರಕದ ಸಮಸ್ಯೆ ಜಾಸ್ತಿ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ, ಪ್ರತಿ 8 ಸಾಲಿಗೆ 2 ಸಾಲನ್ನ ತಪ್ಪಿಸಿ ನಾವು ನಾಟಿ ಮಾಡೋದಿದ್ದ. ಸೊ ಏನಾಗುತ್ತೆ, ಅವಾಗ ನಮಗೆ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ, ಬೆಳಕು ಬೀಳುತ್ತೆ, ಅವಾಗ ಅನುಕೂಲ ಆಗುತ್ತೆ. ಅದೇ ತರ ಬೆಂಕಿ ರೋಗ, ಹೆಚ್ಚು ಸಾಂದ್ರತೆ ಇರೋದ್ರಿಂದ ಬೆಂಕಿ ರೋಗ ಜಾಸ್ತಿ ಆಗುತ್ತೆ. ಆದರೆ ಅಂತರವನ್ನು ಕೊಟ್ಟಾಗ ಅದಕ್ಕೆ ನಾವು ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಅಥವಾ ಸಾಲ್ನಾಟಿಯಲ್ಲಿ ಭತ್ತವನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ನಾವು ಕೀಟ ಮತ್ತು ಅದರಲ್ಲೂ ಕಾಂಡ ಕೊರಕ ಇರ್ಬೋದು ಅಥವಾ ಕಂದು ಜಿಗಿಯನ್ನು ನಾವು ನಿರ್ವಹಣೆಯನ್ನು ಮಾಡ್ಬೋದು. ಅದೇ ಥರ ಈ ಹೊಟ್ಟಿನ ಬೂದಿ, ಸುಟ್ಟಿರತಕ್ಕಂಥ ಹೊಟ್ಟಿನ ಬೂದಿಯನ್ನು ನಾವು ಹೋಟ್ಲುಗಳಲ್ಲಿ ಸುಡ್ತಾರಲ್ಲ, ಆ ಬೂದಿಯನ್ನು ನಾವು ಎಕರೆಗೆ 800 ಕೆಜಿಯಷ್ಟು ಬಳಸೋದ್ರಿಂದ ಭತ್ತದಲ್ಲಿ ಬರ್ತಕ್ಕಂಥ ಈ ಬೆಂಕಿ ರೋಗವನ್ನು ತಡ್ಕೋಬೋದು. ಯಾಕೆಂದರೆ ಅದರಲ್ಲಿ ಸಿಲಿಕಾನ್ ಅನ್ನೋಂಥ ಒಂದು ಅಂಶ ಇರುತ್ತೆ, ಅದು ಭತ್ತಕ್ಕೆ ಅನುಕೂಲ ಆಗೋದ್ರಿಂದ ನಮಗೆ ಪೋಷಕಾಂಶವೂ ಆಗುತ್ತೆ ಮತ್ತೆ ರೋಗವನ್ನು ತಡೆಗಟ್ಟಕ್ಕೆ ಅನುಕೂಲ ಆಗುತ್ತೆ ಸರ್. ಇದು ಮುಖ್ಯವಾಗಿ ಸಾಗುವಳಿ ಪದ್ಧತಿಯಲ್ಲಿ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ವಿಧಾನ ಇದೆ? ಇದನ್ನ ಬಿಟ್ಟರೆ ನಾವು ಕೀಟಗಳನ್ನ ನೋಡಿದಾಗ, ಇತ್ತೀಚಿನ ನಾನು ಮೊದಲೇ ಹೇಳ್ತಿದ್ದೆ, ಈ ಆಕರ್ಷಕ ಬೆಳೆಗಳನ್ನ ಬೆಳೆಯೋದ್ರಿಂದ ಕೀಟವನ್ನು ಆಕರ್ಷಣೆ ಮಾಡಬಹುದು ಅಂತ. ಸೊ ಯಾವಾಗ ನಾವು ಆಕರ್ಷಕ ಬೆಳೆಯನ್ನ ಬೆಳೆಯಲು, ಇವಾಗ ಏನಾಗಿದೆ, ಆಕರ್ಷಕ ಬಲೆಗಳನ್ನ, ಈ ಫೆರಮೋನ್ ಟ್ರಾಪ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಲಿಂಗಾಕರ್ಷಕ ಬಲೆಗಳನ್ನ ಕೆಲವೊಂದು ಬೆಳೆಗಳಲ್ಲಿ ಮತ್ತು ಕೆಲವೊಂದು ಬೆಳೆಗಳಲ್ಲಿ ಆಯಾ ಬೆಳೆಗೆ ಅನುಕೂಲವಾಗಿ ಆ ಬಲೆಗಳು ನಮಗೆ ಸಿಗ್ತಿದ್ದಾವೆ. ಅವುಗಳನ್ನು ನಾವು ಬಳಸೋದ್ರಿಂದ ಕೀಟವನ್ನು ಮೊದಲೇ ನಾವು ಆಕರ್ಷ ಮಾಡಿ ಆ ಒಂದು ಮೊಟ್ಟೆಯನ್ನು ಹಿಡಿಯುವಂಥದ್ದು ತಪ್ಪಿಸ್ಬೋದು. ಉದಾಹರಣೆಗೆ ನಾವು ತೊಗರಿಯಲ್ಲಿ, ಕಡಲೆಯಲ್ಲಿರ್ಬೋದು ಅಥವಾ ಹೌರೆನಲ್ಲಿ ಕಾಯಿ ಕೊರಕದ ಹಾವಳಿ ಹೆಚ್ಚು. ಸೊ ಅದರಲ್ಲಿ ನಾವು ತೊಗರಿಯಲ್ಲಿ ಪ್ರಮುಖವಾಗಿ ಈ ಕಾಯಿ ಕೊರಕ ಆಕರ್ಷಣೆಯನ್ನು ನಾವು ತಪ್ಪಿಸ್ಬೇಕು ಅಂತಂದರೆ, ಎಕರೆಗೆ 8ರಷ್ಟು ಈ ಲಿಂಗಾಕರ್ಷಕ ಬಲೆಗಳು ಅಂತ ಬರುತ್ತೆ, ಕಾಯಿ ಕೊರಕ ಲಿಂಗಾಕರ್ಷಕ ಬಲೆಗಳು ಅಥವಾ ಪಾಡ್ ಬೋರರ್ ಫೆರಮೋನ್ ಟ್ರಾಪ್ಸ್ ಅಂತಲೇ ಸಿಗ್ತವೆ. ಅವುಗಳನ್ನು ನಾವು ಎಕರೆಗೆ 8ರಷ್ಟು ನಾವು ಮೊಗ್ಗಾಗುವಂಥ ಸಮಯದಲ್ಲಿ ಕಟ್ಟಿದಾಗ ಚಿಟ್ಟೆ ಬಂದು ಮೊಟ್ಟೆಯನ್ನು ಇಡೋದಕ್ಕಿಂತ ಮೊದಲು ಆ ಚಿಟ್ಟೆಯನ್ನೇ ನಾವು ಆಕರ್ಷಣೆ ಮಾಡೋದ್ರಿಂದ ಸಾಯಿಸ್ಬೋದು. ಅಲ್ಲಿ ಗಂಡು ಹೆಣ್ಣು ಮಿಲನ ಆಗೋದ್ರಿಂದ ಸಂತತಿಯನ್ನು ತಪ್ಪಿಸ್ಬೋದು. ಸೊ ಆದ್ರಿಂದ ಏನಾಗುತ್ತೆ, ಮುಂದಿನ ಹಂತದಲ್ಲಿ ತೊಂದರೆ ಆಗೋದು ತಪ್ಪಿಸ್ಬೋದು. ಅದೊಂದು. ಅದೇ ಥರ ನಮ್ಮ ತಿಪ್ಟೂರು ಭಾಗದಲ್ಲಿ ತೆಂಗಿಗೆ ಈ ರೈನಾಸರಸ್ ದುಂಬಿ ಮತ್ತು ಕೆಂಪು ಮೋತಿ ಹುಳು ಹಾವಳಿ ಜಾಸ್ತಿ. ಸೊ ಅದಕ್ಕೂ ಸಹ ನಮಗೆ ರೈನಾಸರಸ್ ಬೀಟಲ್ ಮತ್ತೆ ಕೆಂಪು ಮೋತಿ ಹುಳುಕ್ಕೆ ಎರಡಕ್ಕೂ ಸಹ ನಾವು ಆಕರ್ಷಕ ಬಲೆಗಳು ಸಿಗ್ತವೆ. ಅಲ್ಲಾದ್ರೆ ಎಕರೆಗೆ 2ರಷ್ಟು ನಾವು ಬಳಸೋದ್ರಿಂದ ಅವುಗಳನ್ನು ಆಕರ್ಷಣೆ ಮಾಡಬಹುದು. ಮತ್ತೆ ಹಣ್ಣಿನ ಬೆಳೆಗಳಲ್ಲಿ ಬಂದಾಗ ಮಾವು, ಮಾವಿನಲ್ಲಿ ತಮಗೆಲ್ಲ ಗೊತ್ತಿರೋದು ಹಣ್ಣಿನ ನೊಣದ ಸಮಸ್ಯೆ ಜಾಸ್ತಿ. ಆ ಹಣ್ಣಿನ ನೊಣ ನಾವು ಕೊಯ್ದಾಗಲೇ ಗೊತ್ತಾಗಂಥದ್ದು. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಹೂ ಆಗುವಂಥ ಸಮಯದಲ್ಲಿ ಎಕರೆಗೆ 8 ಈ ಹಣ್ಣಿನ ನೊಣ ಆಕರ್ಷಕ ಬಲೆಗಳನ್ನು ಕಟ್ಟೋದ್ರಿಂದ ಹಣ್ಣಿನ ನೊಣದ ಹಾವಳಿಯಿಂದ ತಪ್ಪಿಸಬಹುದು. ಅದೇ ಥರ ತರಕಾರಿ ಬೆಳೆಗಳಲ್ಲಿ ಬಂದಾಗ ಈ ಹಾಗಲಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಹೀರೆಕಾಯಿ, ಅವುಗಳಲ್ಲಿ ನಮಗೆ ಹಣ್ಣಿನ ನೊಣದ ಸಮಸ್ಯೆ, ಕಲ್ಲಂಗಡಿ ಅಲ್ಲೂ ಸಹ ನಮಗೆ ಹಣ್ಣಿನ ನೊಣದ ಆಕರ್ಷಕ ಬಲೆಗಳನ್ನು ನಾವು ಬಳಸೋದ್ರಿಂದ ಈ ಕೀಟಗಳನ್ನು ನಾವು ಪರಿಸರ ಸ್ನೇಹಿಯಾಗಿ ಅಂದರೆ ಔಷಧಿಯನ್ನು ಹೊಡೆದಲ್ಲೇ ಅವುಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ಬೋದು ಸರ್. ಅಂದರೆ ಈಗ ಈ ತೆಂಗಿನ ಬೆಳೆ ಲಿಂಗಾಕರ್ಷಕ ಬಲೆಗಳು ಅಂತ ಹೇಳಿರಲ್ಲ, ಈ ತೆಂಗಿನ ಒಂದು ರೈನೋಸರಸ್ ದುಮ್ಮಿ ಮತ್ತೆ ಕೆಂಪು ಮೂತಿ ಹುಳುಗಳು, ಹೌದು, ಎಲ್ಲಿ ಅವನ್ನ ಸ್ಥಾಪಿಸಬೇಕಾಗತ್ತೆ ಅಂತೀರಿ? ಆ ತೆಂಗಿನ ತೋಟದಲ್ಲಿ ಬಂದಾಗ ನಾವು ಮೊದಲೆಲ್ಲ ರೈತರು ಏನು ಮಾಡಿ ತೆಂಗಿನ ಮರಕ್ಕೆ ಕಟ್ತಾ ಇದ್ರು, ಅದು ತಪ್ಪು ವಿಧಾನ. ಸೊ ಅದ್ರ ಬದಲು ನಾವು ತೆಂಗಿನ ತೋಟದ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಗಳನೋ ಅಥವಾ ಯಾವ್ದೋ ಒಂದು ಮರ ಇದ್ರೆ ಅಥವಾ ಏನಾದ್ರೂ ಒಂದು ಕಂಬ ಅಂತದ್ದು ಇದ್ರೆ, ಏನು ಇಲ್ಲ ಅಂದ್ರೆ ಒಂದು ಗಳವನ್ನ ನೆಟ್ಟು ನಾವು ಒಂದು 6 ಎತ್ತರದಲ್ಲಿ ನಾವು ಕಟ್ಟಿದ್ರೆ, ತೆಂಗಿನ ತೋಟದ ಮಧ್ಯ ಒಂದು ಕೊನೆಯ ಭಾಗದಲ್ಲಿ ಒಂದು ನಾವು ಕಟ್ಟಿದ್ರೆ, ಸೊ ಅವುಗಳನ್ನ ಆದಷ್ಟು ತೆಂಗಿನ ಮರಕ್ಕೆ ಸಾಧ್ಯವಷ್ಟು ಕಟ್ಟಲೇಬಾರದು, ಅದನ್ನು ಎಚ್ಚರಿಕೆಯನ್ನ ವಹಿಸಬೇಕು. ಇದು ಕೂಡ ಮುಖ್ಯವಾಗಿ ಲಿಂಗಾಕರ್ಷಕ ಬಲೆಗಳ ಬಳಕೆ ಇದು ಕೂಡ ಒಂದು ರೀತಿ ರಾಸಾಯನಿಕ ರಹಿತವಾದಂತ ವಿಧಾನ ಹೇಳಬಹುದು. ಇದನ್ನ ಬಿಟ್ಕೊಂಡ್ರೆ ಇನ್ನೇ ವಿಧಾನ ಇದೆ? ಇದನ್ನ ಬಿಟ್ಟರೆ ಇತ್ತೀಚಿನಗಳಲ್ಲಿ ಬೆಳೆಗಳಲ್ಲಿ ರೋಗಗಳನ್ನ ನಾವು ನಿಯಂತ್ರಣ ಮಾಡೋದ್ರಲ್ಲಿ ಹೆಚ್ಚು ನಾವು ರಾಸಾಯನಿಕಗಳನ್ನು ಬಳಸ್ತೀವಿ, ಅಥವಾ ಶಿಲೀಂದ್ರನಾಶಕಗಳನ್ನ ಬಳಸ್ತೀವಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಮಣ್ಣಿನಿಂದ ಬರತಕ್ಕಂತ ರೋಗಗಳು ಹೆಚ್ಚು ಹೆಚ್ಚು, ಈ ಬುಡಕೊಳೆ ಇರ್ಬೋದು, ಬೇರುಕೊಳೆ ಇರ್ಬೋದು, ಸಸಿಕೊಳೆ ಇರ್ಬೋದು, ಅವುಗಳನ್ನ ನಾವು ಹೆಚ್ಚು ಕಾಣ್ತಿದ್ದೀವಿ. ಅವುಗಳನ್ನ ನಾವು ಯಾಕೆಂತಂದ್ರೆ ಸಾವಯವ ವಸ್ತುಗಳನ್ನ ಮಣ್ಣಿಗೆ ಬಳಕೆ ಮಾಡೋದು ಕಡಿಮೆ ಆಗ್ತಿರೋದ್ರಿಂದ ಇಂತಹ ರೋಗಗಳು ಜಾಸ್ತಿ. ಅದಕ್ಕೆ ನಾವು ಜೈವಿಕ ಶಿಲೀಂದ್ರನಾಶಕಗಳು ಅಂತ ಟ್ರೈಕೋಡರ್ಮಾ ಅಂತ ರೈತ ಬಾಂಧವರು ಕೇಳಿದ್ದಾರೆ, ಮತ್ತು ಇವೆಲ್ಲ ಈಗಾಗಲೇ ಬಳಕೆಯಲ್ಲಿದೆ. ಈ ಟ್ರೈಕೋಡರ್ಮಾ ಅನ್ನೋದು ನಮಗೆ ಹೆಚ್ಚು ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಬೆಳೆಗಳಲ್ಲಿ. ಇದನ್ನ ನಾವು 3 ವಿಧಾನದಲ್ಲಿ ಬಳಸ್ಬೋದು. ಇದನ್ನ ಬೀಜಕ್ಕೆ ಉಪಚಾರ ಮಾಡಿನೂ ಸಹ ಬಳಸ್ಬೋದು. ಮಣ್ಣಿಗೆ ನಾವು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಅಥವಾ ಬೇವಿನ ಹಿಂಡಿ ಜೊತೆ ಮಿಶ್ರಣ ಮಾಡಿ ನಾವು ಬಳಸ್ಬೋದು, ಇಲ್ಲಾಂದ್ರೆ ನೇರವಾಗಿ ಮಣ್ಣಿಗೆ ಸಹ ಇದನ್ನ ಹಾಕ್ಬೋದು. ಸೊ ಆ ತರ ಹಾಕೋದ್ರಿಂದ ನಮಗೆ ಮಣ್ಣಿನಲ್ಲಿ ಬರ್ತಕ್ಕಂಥ ಈ ಕೊಳೆ ರೋಗ, ಶುಂಠಿಯಲ್ಲಿ ಬರ್ತಕ್ಕಂಥ ಕೊಳೆ ರೋಗ ಇರ್ಬೋದು, ಅಥವಾ ಆಲೂಗೆಡ್ಡೆನಲ್ಲಿ ಬರ್ತಕ್ಕಂಥ ಕೊಳೆ ರೋಗ, ಟೊಮಾಟೋದಲ್ಲಿ ಬರತಕ್ಕಂಥ ಸೊರಗ ರೋಗಗಳಿರ್ಬೋದು, ಅದೇ ಥರ ಪ್ರಮುಖವಾಗಿ ತೆಂಗಿನಲ್ಲಿ ಅಣಬೆ ರೋಗ ಮತ್ತು ರಸ ಸೋರತಕ್ಕಂಥ ರೋಗವನ್ನು ನಿರ್ವಹಣೆ ಮಾಡೋದ್ರಲ್ಲಿ ನಾವು ಈ ಟ್ರೈಕೋಡರ್ಮವನ್ನು ನಾವು ಬಳಸೋದಕ್ಕೆ ಹೇಳ್ತೀವಿ. ಬೀಜೋಪಚಾರಕ್ಕೆ ಅಂತ ಬಂದಾಗ ಕೃಷಿ ಬೆಳೆಗಳಲ್ಲಿ ನಾವು 1 ಬೀಜಕ್ಕೆ 10 ಪ್ರತಿ ಕೆಜಿ ಬೀಜಕ್ಕೆ ನಾವು ಮಿಶ್ರಣ ಮಾಡಿ ಬಳಸೋಂಥದ್ದು. ಮಣ್ಣಿಗೆ ಹಾಕೋದಾದರೆ ಸೊ ಅವರು ಎಕರೆ ಗಟ್ಟಲೆ ಹಾಕ್ತೀವಿ ಅಂತ ಬಂದಾಗ 1 5 ಟ್ರೈಕೋಡರ್ಮವನ್ನು ನಾವು ಮಣ್ಣಿಗೆ ಬೆರೆಸ್ಬೋದು. ಅದನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಹೆಚ್ಚು ಅನುಕೂಲ ಲಾಭ ಆಗುತ್ತೆ. ಅಂದರೆ ಎಷ್ಟು ಕೊಟ್ಟಿಗೆ ಗೊಬ್ಬರ ಜೊತೆ 1 ಕೊಟ್ಟಿಗೆ ಗೊಬ್ಬರಕ್ಕೆ 1 ಟ್ರೈಕೋಡರ್ಮವನ್ನು ನಾವು ಮಿಶ್ರಣ ಮಾಡಿ ನಾವು ಮಣ್ಣಿಗೆ ಹಾಕೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಅದೇ ಥರ ತೆಂಗಿನಲ್ಲಿ ನಾವು ಶಿಫಾರಸ್ ಇರ್ತಕ್ಕಂಥದ್ದು 1 ಅಂದರೆ 100 ಬೇವಿನ ಹಿಂಡಿಗೆ 1 ಟ್ರೈಕೋಡರ್ಮನ್ನು ನಾವು ಮಿಶ್ರಣ ಮಾಡಿಬಿಟ್ಟು 1 ಮರಕ್ಕೆ 5 ಟ್ರೈಕೋಡರ್ಮ ಮಿಶ್ರಿತವಾಗಿರ್ತಕ್ಕಂಥ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಈ ರಸ ಸೋರ್ತಕ್ಕಂಥ ರೋಗ, ಸೊರಗು ರೋಗ ಅಂತ ಹೇಳಿದ್ರೆ ಅದು ಇರ್ಬೋದು, ಅಣಬೆ ರೋಗ ಮತ್ತು ಸುಳಿಕೊಳೆ, ಅದು ಅಡಕೆನಲ್ಲೂ ಅಷ್ಟು ತೆಂಗಿನಲ್ಲೂ ಸಹ ನಮಗೆ ಹೆಚ್ಚು ಸಮಸ್ಯೆಯನ್ನು ಕಾಡುತ್ತೆ. ಅದನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದು ಸರ್. ಇದನ್ನು ಬಿಟ್ಟರೆ ನಮಗೆ ಸೂಡಮೊನಾಸ್ ಅಂತ ಮತ್ತೊಂದು ಜೈವಿಕ ಬ್ಯಾಕ್ಟೀರಿಯಾ ಸಿಗುತ್ತೆ, ದುಂಡಾಣ. ಸೊ ಅದು ಸಹ ನಮಗೆ ನಾವು PGPR ಅಂತೀವಿ, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತ. ಅಂದರೆ ಬೆಳೆಯನ್ನು ಪ್ರಚೋದನೆಯನ್ನು ಮಾಡುತ್ತೆ, ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗವನ್ನು ಸಹ ನಾವು ತಡೆಗಟ್ಟು. ಇದನ್ನು ಮಣ್ಣಿಗೂ ಸಹ ಬಳಸ್ಬೋದು. ಅದೇ ಥರ ಸಿಂಪರಣೆಯನ್ನು ಸಹ ಇವಾಗೆಲ್ಲ ಜೈವಿಕ ಅಂದರೆ ದ್ರಾವಣ ಲಿಕ್ವಿಡ್ ಫಾರ್ಮುಲೇಷನ್ಸ್ ಸಿಗ್ತವೆ ನೀರು, ಸೊ ಅವುಗಳನ್ನು ಪೌಡರ್ ಜೊತೆಗೆ ಲಿಕ್ವಿಡ್ ಸಹ ನಮಗೆ ಸಿಗೋದ್ರಿಂದ ಇವುಗಳನ್ನು ಸಿಂಪರಣೆಯನ್ನು ಮಾಡ್ಬೋದು. ಪ್ರತಿಯೊಂದು 1 ನೀರಿಗೆ 2 ಇಂದ 5 ವರೆಗೂ ಬೆರೆಸ್ಕೊಂಡು ನಾವು ಬೆಳೆಗಳಿಗೆ ಬರ್ತಕ್ಕಂಥ ಇವಾಗ ಭತ್ತದಲ್ಲಿ ಬರ್ತಕ್ಕಂಥ ಈ ಬೆಂಕಿ ರೋಗಕ್ಕಿರ್ಬೋದು, ಅಥವಾ ನಾವು ಈ ಶೀತ್ ಬ್ಲೈಟ್ ಅಂತ ಬರುತ್ತೆ, ತೆನೆ ಕವಚ ಅಂಗಮಾರಿ ರೋಗ ಅಂತ ಭತ್ತದಲ್ಲಿ ಬರುತ್ತೆ, ಅದಕ್ಕಿರ್ಬೋದು, ಅಥವಾ ಶುಂಠಿಯಲ್ಲಿ ಸಹ ನಾವು ಸಿಂಪರಣೆ ಮಾಡ್ಬೋದು, ಟೊಮ್ಯಾಟೋದಲ್ಲಿರ್ಬೋದು, ಎಲ್ಲ ಬೆಳೆಗಳಲ್ಲಿ ಬರ್ತಕ್ಕಂಥ ಈ ದುಂಡಾಣುವಿನ ಸೊರಗು ರೋಗ ಅಂತ ಏನು ಹೇಳ್ತೀವಿ, ಆ ಸೊರಗು ರೋಗ ನಿರ್ವಹಣೆಯಲ್ಲಿ ನಾವು ಮಣ್ಣಿಗೂ ಸಹ ಟ್ರೈಕೋಡರ್ಮಾ ತರ ಬಳಸಬಹುದು, ಅದೇ ತರ ಸಿಂಪರಣೆಯನ್ನು ಸಹ ನಾವು ಮಾಡ್ಕೋಬಹುದು ಸರ್. ಅಂದ್ರೆ ಇದು ಸೂಡೋಮೊನಾಸ್ ಫ್ಲೋರೋಸೆನ್ಸ್ ಅಂತ, ಇದು ಒಂದು ಬ್ಯಾಕ್ಟೀರಿಯಾವನ್ನ ಕೊಲ್ತಕ್ಕಂತ ಮತ್ತು ಶಿಲೀಂಧ್ರವನ್ನು ಸಹ ನಾವು ಕೊಲ್ತಕ್ಕಂತ ಒಂದು ಅನುಕೂಲ ಆಗ್ತಕ್ಕಂತ ಒಂದು ಬ್ಯಾಕ್ಟೀರಿಯಾ, ಇದನ್ನ ನಾವು ಬಳಸ್ಕೋಬಹುದು. ಇದನ್ನ ಬಿಟ್ಕೊಂಡ್ರೆ ಇನ್ನೇ ವಿಧಾನಗಳಿದಾವೆ? ಇದನ್ನ ಬಿಟ್ಟರೆ ನಾವು ಕೀಟಗಳಲ್ಲಿ ಬಂದಾಗ ಈ ಬೇವು ನಮಗೆ ಪ್ರಮುಖವಾದಂತ ಒಂದು ಕೀಟನಾಶಕ, ಬೇವು ಆಧಾರಿತ ಕೀಟನಾಶಕಗಳು ಅಂದ್ರೆ ಬೆಳೆಗಳಲ್ಲಿ ಬೇವು ಎಲೆ ಇರ್ಬೋದು, ಹಿಂಡಿ ಇರ್ಬೋದು, ಅಥವಾ ಕಷಾಯ ಕಷಾಯ ಇರ್ಬೋದು ಎಲ್ಲ ನಮಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ಅದರಲ್ಲಿ ರೈತ ಬಾಂಧವರು ಬೇವಿನ ಹಿಂಡಿಯನ್ನು ಸಿಕ್ಕಿದಾಗ ಒಂದು ತೆಂಗಿನ ಮರಕ್ಕಾದರೆ 5 ಕೆಜಿಯಷ್ಟು, ಅಡಕೆ ಮರಕ್ಕಾದರೆ 2 ಕೆಜಿಯಷ್ಟು, ಅಥವಾ ಶುಂಠಿ ಅಂಥ ಬೆಳೆಗಳಲ್ಲಾದರೆ ಎಕರೆಗೆ 2 ಕ್ವಿಂಟಲ್ ಅಂದರೆ 200 ಕೆಜಿಯಷ್ಟು ಈ ಬೇವಿನ ಹಿಂಡಿಯನ್ನು ಬಳಸೋದ್ರಿಂದ ಅದು ಪೋಷಕಾಂಶವಾಗೂ ಕೆಲಸ ಮಾಡುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಕೀಟಗಳನ್ನು ಸಹ ನಾಶ ಮಾಡುತ್ತೆ, ಜಂತುಹುಳುಗಳನ್ನು ಸಹ ನಮಗೆ ನಿಯಂತ್ರಣ ಮಾಡುತ್ತೆ, ಅದೇ ಥರ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಸಹ ಕೊಡುತ್ತೆ. ಸೊ ಅದನ್ನು ಜೊತೆಗೆ ಈ ಬೇವಿನ ಹಿಂಡಿ ಮತ್ತೊಂದು ಅನುಕೂಲ ಏನಂದರೆ ನಾವು ಬಳಸ್ತಕ್ಕಂಥ ಈ ಜೈವಿಕ ಪೀಡನಾಶಕ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಸೂಡೋಮನಸ್ ಇರ್ಬೋದು, ಇದಕ್ಕೆ ಆಹಾರವಾಗಿ ಅನುಕೂಲ ಆಗಿ ಅದು ಮತ್ತೆ ಮಲ್ಟಿಪ್ಲೈ ಆಗೋಕ್ಕೆ ಅನುಕೂಲ ಆಗಿ ನಮಗೆ ಅನುಕೂಲ ಆಗುತ್ತೆ. ಸೊ ಅದನ್ನು ಸಹ ರೈತ ಬಾಂಧವರು ನಾವು ಬಳಸ್ಬೋದು. ಈಗಾಗಲೇ ಬೇವು ಆಧಾರಿತ ಕೀಟನಾಶಕಗಳು ಸಿಗ್ತವೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬಳಕೆ ಆಗ್ತಿರೋದು ನಮ್ಮ ತೆಂಗಿನಲ್ಲಿ ಬಂದಾಗ ಈ ರೂಗೋಸ್ ಬಿಳಿ ನೋಣ ಅಂತ ಒಂದು ಹೊಸ ಕೀಟ ಬಂದಿದೆ. ಅದನ್ನು ನಿರ್ವಹಣೆಯಲ್ಲಿ ನಾವು ಬೇವಿನ ಬೀಜದ ಕಷಾಯ ಇರ್ಬೋದು, ಬೇವಿನ ಎಣ್ಣೆಯನ್ನು ನೀಮ್ ಆಯಿಲ್ ಅನ್ನು ಪ್ರತಿ ಒಂದು ಲೀಟರ್ ನೀರಿಗೆ 5 ಮಿಲಿಯಷ್ಟು ಬೇವಿನ ಎಣ್ಣೆಯನ್ನು ಬೆರೆಸಿ ಅದರ ಜೊತೆಗೆ ಗಂಜಿಯನ್ನು ನಾವು ಬಳಸ್ಕೋಬಹುದು. ಗಂಜಿಯನ್ನು ಬಳಸೋಕ್ಕಾಗಲಿಲ್ಲ ಅಂತಂದಾಗ 1 ಲೀಟರ್ ನೀರಿಗೆ 20 ಗ್ರಾಮ್ನಷ್ಟು ಮೈದಾ, ಅದನ್ನು 10 ಗ್ರಾಮ್ನಷ್ಟು ಸರ್ಪಿನ್ ಪೌಡ್ರನ್ನು ಬೆರೆಸಿ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಬಿಳಿ ನೋಣ ಅದು ಮುಂದೆ ಏನಾಗುತ್ತೆ ಕಪ್ಪು ಬೂಸ್ಟ್ ಆಗಿ ನಾವು ಸೂಟಿ ಮೋಲ್ಡ್ ಅಂತ ಏನು ಕರಿತೀವಿ, ತೆಂಗಿನ ಮರ ಎಲ್ಲ ಇವಾಗ ನೋಡಿದ್ರೆ ಮಸಿ ಥರ ಕಾಣುತ್ತೆ. ಸೊ ಅವುಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಇದು ಹೆಚ್ಚು ಅನುಕೂಲ ಆಗುತ್ತೆ ಸರ್. ಅಂದರೆ ಈಗ ಬೇವಿನ ಬೀಜದ ಕಷಾಯವನ್ನು ಹೇಗೆ ತಯಾರು ಮಾಡ್ಕೋಬಹುದು ಅಂತೀರಿ? ಸೊ ಬೇವಿನ ಬೀಜದ ಕಷಾಯವನ್ನು ರೈತ ಬಾಂಧವರೇ ತಯಾರು ಮಾಡ್ಕೋಬಹುದು. ಅವರು ಏನಪ್ಪ ಅಂತಂದರೆ ತಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಇದ್ದಂಥ ಬೇವಿನ ಬೀಜವನ್ನು ಆಯ್ದು ಆ ಬೇವಿನ ಬೀಜವನ್ನು ಉದಾಹರಣೆ 1-5 ಕೆಜಿ ಬೇವಿನ ಬೀಜವನ್ನು ಅವರು ಆಯ್ದು ಪುಡಿ ಮಾಡಿಬಿಟ್ಟು ಅದನ್ನು ಒಂದು ರಾತ್ರಿ, ಸೊ ಅದನ್ನು 10-12 ಗಂಟೆ ಕಾಲ ಒಂದು ತೆಳುವಾಗಿರ್ತಕ್ಕಂಥ ಪಂಚೆ ಬಟ್ಟೆ ಅಥವಾ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ, ಅದರಲ್ಲಿ ಆ ತೊಕ್ಕನ್ನು ಪುಡಿ ಮಾಡಿರ್ತಕ್ಕಂಥ ತೊಕ್ಕನ್ನು 5 ಲೀಟರ್ 10 ಲೀಟರ್ ನೀರಿನಲ್ಲಿ ನಾವು ಅದ್ದಿ 1-12 ಗಂಟೆಗಳ ಕಾಲ ನಾವು ಅದನ್ನು ಬಿಡಬೇಕು. ಸೊ ಅವಾಗ ಏನಾಗುತ್ತೆ ಆ ಬೇವಿನ ಹಿಂಡಿಯಲ್ಲಿ ಅಥವಾ ತೊಕ್ಕಿನಲ್ಲಿ ಇರ್ತಕ್ಕಂಥ ಈ ಅಜಾಟಿರಕ್ಟಿನ್ ಅಂತಕ್ಕಂಥ ವಿಷ ಏನಿರುತ್ತೆ ಅಂಶ ಏನಿರುತ್ತೆ ಅದು ನೀರಿಗೆ ಇಳಿಯುತ್ತೆ. ಆ ನೀರಿಗೆ ಇಳಿದ ನಂತರ ಅದನ್ನು 100 ಲೀಟರ್ ನೀರಿಗೆ ಅಂದರೆ 5 ಕೆಜಿಯಲ್ಲಿ ಬಂದಿದ್ದಂತರ ಮತ್ತೆ ನಿಮಿಕ್ಕ ಏನು 90 ಲೀಟರ್ ನೀರಲ್ಲೇ ಹಾಕಿ ನಾವು 5% ಬೇವಿನ ಬೀಜದ ಕಷಾಯವನ್ನು ತಯಾರು ಮಾಡಿಕೊಂಡು ಇವನ್ನು ಬೆಳೆಗಳಿಗೆ ನಾವು ಬಳಸ್ಬೋದು, ಸಿಂಪರಣೆಯಾಗಿ ಬಳಸ್ಬೋದು, ಅದು ರಸ ಇರತಕ್ಕಂಥ ಕೀಟಕ್ಕಿರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿಗೆ ಬಳಸೋದ್ರಿಂದ ಈ ಕೀಟನಾಶಕಗಳನ್ನು ಬಳಸೋಂಥದ್ದು ತಪ್ಪುತ್ತೆ ಸರ್. ಅಂದರೆ ಇದು ಬೇವಿನ ಬೀಜದ ಕಷಾಯವನ್ನು ತಯಾರಿಸ್ಕೊಂಡು ನಾವು ಸಿಂಪರಣೆ ಮಾಡಬಹುದು? ಖಂಡಿತ ಮಾಡಿಸ್ಬೋದು. ಇನ್ನು ಈ ಬೋರ್ಡು ದ್ರಾವಣ ಕೂಡ ಬಹಳ ಮುಖ್ಯವಾದ ಒಂದು ರೋಗನಾಶಕ ಅಂತ ಹೇಳ್ಬೋದು. ಖಂಡಿತ. ಇದರ ಬಳಕೆ ಹೇಗೆ ಮತ್ತು ಇದನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತೀರಿ? ಇವಾಗ ರೋಗಗಳ ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣದ ಪಾತ್ರನ ಸಹ ಬಹಳ ಮುಖ್ಯ. ಬೋರ್ಡೋ ದ್ರಾವಣ ಅಂತಂದರೆ ಮೈಲ್ ತುತ್ತ ಮತ್ತು ಸುಣ್ಣವನ್ನು ಬೆರೆಸಿ ಹಾಕ್ತಕ್ಕಂಥ ಒಂದು ದ್ರಾವಣ. ಉದಾಹರಣೆಗೆ ನಾವು 100 ಲೀಟ್ರು 1% ಬೋರ್ಡೋ ದ್ರಾವಣವನ್ನು ತಯಾರು ಮಾಡಬೇಕು ಅಂದರೆ 1 ಕೆಜಿ ಮೈಲ್ ತುತ್ತ 1 ಕೆಜಿ ಸುಣ್ಣವನ್ನು ನಾವು ಪ್ರತ್ಯೇಕವಾಗಿ 1-10 ಲೀಟ್ರ್ ನೀರಲ್ಲಿ ಪ್ರತ್ಯೇಕವಾಗಿ ಕರಗಿಸ್ಕೋಬೇಕು. ಒಂದು ಬಕೆಟಲ್ಲಿ 10 ಲೀಟ್ರ್ ನೀರಲ್ಲಿ 1 ಕೆಜಿ ಮೈಲ್ ತುತ್ತ, ಇನ್ನೊಂದು ಬಕೆಟಲ್ಲಿ 10 ಲೀಟ್ರ್ ನೀರಲ್ಲಿ 1 ಕೆಜಿ ಸುಣ್ಣವನ್ನು ಕರಗಿಸಿ ಇಟ್ಕೊಂಡು ಇನ್ನು 3ನೇ ಡ್ರಮ್ಮಲ್ಲಿ 80 ಲೀಟ್ರ್ ನೀರನ್ನು ಇಟ್ಕೊಂಡು ಈ 10 ಕರಗಿರ್ತಕ್ಕಂಥ ಎರಡೂ ದ್ರಾವಣವನ್ನು 3ನೇ ಬಕೆಟ್ಗೆ ಅಥವಾ ಡ್ರಮ್ಗೆ ಹಾಕಿದಾಗ 100 ಲೀಟ್ರ್ಗೆ ಸಮಾನವಾಗುತ್ತೆ. ಅಂದರೆ 1 ಕೆಜಿ ತುತ್ತ 1 ಕೆಜಿ ಸುಣ್ಣವನ್ನು ನಾವು 100 ಲೀಟ್ರ್ ನೀರಲ್ಲಿ ಬೆರೆಸಿದಾಗ ಅದು 1% ಬೋರ್ಡೋ ದ್ರಾವಣ ಆಗುತ್ತೆ. ಆ ಬೋರ್ಡೋ ದ್ರಾವಣವನ್ನು ನಾವು ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡ್ಬೋದು. ಪ್ರಮುಖವಾಗಿ ತೆಂಗು ಮತ್ತು ಅಡಕೆನಲ್ಲಿ ಸುಳಿಕೊಳೆ, ಸುಳಿಕೊಳೆ ರೋಗಕ್ಕೆ ಸುಳಿಯನ್ನು ಹಿಡಿದ್ರೆ ಹಂಗೆ ಕಿತ್ತರೆ ಬಂದ್ಬಿಡುತ್ತೆ ಕೊಳೆ. ಇತ್ತೀಚಿನ ದಿನಗಳಲ್ಲೂ ನಮ್ಮ ತಿಪ್ಟೂರು ಗುಬ್ಬಿ ಭಾಗದಲ್ಲಿ ಅಡಕೆ ತೋಟ ಹೆಚ್ಚು ಬಂದಿದೆ. ಅದರಲ್ಲೂ ಸಣ್ಣ ತೋಟಗಳಲ್ಲಿ ಈ ಸುಳಿಕೊಳೆ ರೋಗದ ಸಸಿಗಳಲ್ಲಿ ಹೆಚ್ಚು ಕಾಣಿಸ್ತಿದೆ. ಅಂತ ರೈತ ಬಾಂಧವರು ಏನಂದ್ರೆ ಈ ಸುಳಿಗೆ ಈ ದ್ರಾವಣವನ್ನ ಸುರಿಯೋದ್ರಿಂದ ಒಂದು ಸುಳಿಗೆ 1 ಲೀಟರ್ ಅಥವಾ 1.5 ಲೀಟರ್ ಅಷ್ಟು ದ್ರಾವಣವನ್ನ ಅಡಕೆಗಾದ್ರೆ ಅಥವಾ ತೆಂಗಿಗಾದ್ರೆ 2 ಲೀಟರ್ ಅಷ್ಟು ನಾವು ಸುಳಿಗೆ ಹಾಕೋದ್ರಿಂದ ಈ ಒಂದು ನಿರ್ವಹಣೆ ಮಾಡಬಹುದು. ಅದೇ ತರ ಇದೇ ಬೋರ್ಡ ದ್ರಾವಣವನ್ನ ಶುಂಠಿಯಲ್ಲಿ ಕೊಳೆ ರೋಗಕ್ಕೆ, ಅಡಕೆನಲ್ಲಿ ಬರ್ತಕ್ಕಂಥ ಕೊಳೆ ರೋಗಕ್ಕೆ ನಿರ್ವಹಣೆಗೆ, ಮತ್ತೆ ಟೊಮ್ಯಾಟೋದಲ್ಲಿ ಬರ್ತಕ್ಕಂಥ ಅಂಗಮಾರಿ ರೋಗಕ್ಕೆ ಸಿಂಪರಣೆಯಾಗೂ ಸಹ ನಾವು ಬಳಸ್ಬೋದು. ಅದೇ ಥರ ನಾವು ತೆಂಗಿನಲ್ಲಿ ಬರ್ತಕ್ಕಂಥ ಅಣಬೆ ರೋಗಕ್ಕೆ ಪ್ರತಿಯೊಂದು ಮರದ ಬುಡಕ್ಕೆ 20 ಲೀಟರ್ ಅಷ್ಟು ಈ ಬೋರ್ಡ ದ್ರಾವಣನ ಹಾಕೋದ್ರಿಂದ ಅದನ್ನು ಸಹ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಈ ಇದೇ ಬೋರ್ಡ ದ್ರಾವಣವನ್ನು 1 ಕೆಜಿ ತುತ್ತ 1 ಕೆಜಿ ಸುಣ್ಣವನ್ನು 10 ಲೀಟ್ರಲ್ಲಿ ಹಾಕಿದಾಗ ಬೋರ್ಡ ಪೇಸ್ಟ್ ಆಗುತ್ತೆ, ಅದು ಮುಲಾಮ್ ಅಂತ. ಸೊ ಅದೇನಾಗುತ್ತೆ ನಮ್ಗೆ ಆಯಿಂಟ್ಮೆಂಟ್ ಥರ. ಸೊ ನೀವು ಯಾವ್ಯಾವ ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಅಥವಾ ಯಾವುದೇ ಮರವನ್ನು ನೀವು ಗಾಯ ಮಾಡಿದಾಗ ಅಂದರೆ ನಾವು ಪ್ರೂನಿಂಗ್ ಅಂತ ಏನು ಮಾಡ್ತೀವಿ, ಆ ಚಾಟ್ನಿ ಮಾಡಿದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಗಾಯಗಳಿಗೆ ಇದನ್ನು ನಾವು ಹಚ್ಬೋದು. ಸೊ ಇದನ್ನು ಮುಲಾಮಾಗಿ ನಾವು ಬೋರ್ಡೋ ಪೇಸ್ಟ್ ಆಗುತ್ತೆ. ಸೊ ಅದನ್ನು ನಾವು ಈ ಒಂದು ತೆಂಗಿನಲ್ಲಿ ರಸ ಸೋರಿರುತ್ತಲ್ಲ ಆ ಕಾಂಡಗಳಿಗೆ ನಾವು ಲೇಪನ ಮಾಡೋದ್ರಿಂದ, ಇವಾಗ ಅಡಿಕೆ ಮರಕ್ಕೆ ಸುಣ್ಣವನ್ನು ಹೊಡಿತಾರೆ ರೈತ ಬಾಂಧವ, ಅದರ ಬದಲು ಸುಣ್ಣದ ಜೊತೆಗೆ ಇವನ್ನ ಈ ಬೋರ್ಡ ದ್ರಾವಣವನ್ನು ಹೊಡೋದ್ರಿಂದ ಸೊ ಅಡಿಕೆನಲ್ಲಿ ಬರ್ತಕ್ಕಂಥ ಅಣಬೆ ರೋಗ ಇರ್ಬೋದು, ಕಾಂಡ ಸೋರ್ತಕ್ಕಂಥ ರೋಗವನ್ನು ನಾವು ಅವಾಯ್ಡ್ ಮಾಡ್ಬೋದು ಸರ್. ಇನ್ನೊಂದು ಮುಖ್ಯವಾದ ಅಂಶ ತಾವು ಈ ಮೊದಲು ಹೇಳಿದಾಗೆ ಈ ರೋಗ ನಿರೋಧಕ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬಳಸುವಂಥದ್ದು. ಅದು ಕೂಡ ಬಹಳ ಪರಿಸರ ಸ್ನೇಹಿ, ಕಡಿಮೆ ಖರ್ಚಿನ ಒಂದು ಸಸ್ಯ ಸಂರಕ್ಷಣಾ ವಿಧಾನ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಯಾಕೆಂತಂದ್ರೆ ಇವೆಲ್ಲವನ್ನ ಬಳಸೋದ್ರ ಜೊತೆಗೆ ಕೆಲವೊಂದು ಪ್ರದೇಶ, ಅದರಲ್ಲೂ ಖುಷ್ಕಿ ಪ್ರದೇಶದಲ್ಲಿ ರೈತರಿಗೆ ರೋಗ ಮತ್ತು ಕೀಟವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಸಿಂಪರಣೆಯನ್ನ ಬಳಕೆಗೆ ಹೋದ್ರೆ. ಸೊ ಅಂತ ಸಂದರ್ಭದಲ್ಲಿ ಈಗಾಗಲೇ ಲಭ್ಯವಿರತಕ್ಕಂಥ ಈ ರೋಗ ನಿರೋಧಕ ತಳಿಗಳನ್ನ ಬೆಳೆಗಳಲ್ಲಿ ಇರತಕ್ಕಂಥವನ್ನ ಬಳಸೋದ್ರಿಂದ ಕೆಲವೊಂದು ರೋಗಗಳನ್ನು ನಾವು ಅವಾಯ್ಡ್ ಮಾಡಬಹುದು ಅಥವಾ ನಿಯಂತ್ರಣವನ್ನು ಮಾಡಬಹುದು. ಪ್ರಮುಖವಾಗಿ ರಾಗಿಯಲ್ಲಿ ಬಂದಾಗ ನಮಗೆ ಬೆಂಕಿ ರೋಗ ಪ್ರಮುಖವಾದಂತಹ ರೋಗ, ಅದನ್ನು ತಡೆಗಟ್ಟಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ತಳಿಗಳನ್ನು ಬಿಡಿ. ML 365 ಅನ್ನೋಂಥ ರಾಗಿ ತಳಿ ಇದೆ, ಅದೇ ಥರ GPU 28 ಅನ್ನೋ, ಇವು ಬೆಂಕಿ ರೋಗವನ್ನು ತಡೆಯತಕ್ಕಂಥ ಶಕ್ತಿ ಇದೆ. ಅದೇ ಥರ ಇತ್ತೀಚಿನಗಳಲ್ಲಿ KMR 360 ಅಂತ 360 ಅನ್ನೋಂಥ ಒಂದು ಅಲ್ಪಾವಧಿ ತಳಿಯನ್ನು ಬಿಡುಗಡೆ ಮಾಡಿದರೆ ಅದು ಸಹ ನಮಗೆ ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೊಟ್ಟಿದೆ ರಾಗಿಯಲ್ಲಿ ಬಂದಾಗ. ಇನ್ನು ತೊಗರಿಯಲ್ಲಿ ಬಂದಾಗ ನಮಗೆ ಪ್ರಮುಖ ಸಮಸ್ಯೆ ಅಂದರೆ ಸೊರಗು ರೋಗ, ಈ ನಾವು ಏನು ವಿಲ್ಟ್ ಅಂತ ಏನು ಹೇಳ್ತೀವಿ ಆ ಸೊರಗು ರೋಗ, ಅದಕ್ಕೆ ನಿರೋಧಕ ಶಕ್ತಿಯಾಗಿ ನಮಗೆ BRG 5 ಅಂತ ತೊಗರಿಯ ತಳಿಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಿಡುಗಡೆ ಮಾಡಿದರೆ ಆ ತಳಿಯನ್ನು ನಾವು ಎಲ್ಲೆಲ್ಲಿ ಸೊರಗು ರೋಗ ಕಾಣುತ್ತೋ ಅಲ್ಲಿ ಬಳಸೋದ್ರಿಂದ ನಿರ್ವಹಣೆ ಮಾಡ್ಬೋದು. ಅದೇ ಥರ BRG 3 ಅಂತ ಈ ಒಂದು ತಳಿಯನ್ನು ತೊಗರಿಯಲ್ಲಿ ಬಿಡುಗಡೆ ಆಗಿದೆ. ಇದು ಎರಡು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಒಂದು ಬಂಜೆ ನಂಜಿ ರೋಗ, ನಾವು ಸ್ಟೆರಿಲಿಟಿ ಮೊಸಾಯಿಕ್ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಸೊರಗು ರೋಗ, ಎರಡಕ್ಕೂ ಸಹ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥದ್ದು. ಈ ತಳಿಗಳನ್ನು ನಾವು ಬಳಸ್ಕೊಳ್ಳೋಂಥದ್ದು ಉತ್ತಮ. ಅದೇ ಥರ ಈ ಟೊಮ್ಯಾಟೋದಲ್ಲಿ ಬಂದಾಗ ನಮ್ಗೆ IHR ಹೆಸರುಘಟ್ಟದಿಂದ ಈ ಮಲ್ಟಿಪಲ್ ಡಿಸೀಸ್ ರೆಸಿಸ್ಟೆಂಟ್ ಅಂತ ಟ್ರಿಪಲ್ ಡಿಸೀಸ್ ಅಂದರೆ ಮೂರು ರೋಗಕ್ಕೆ ನಿರೋಧಕ ಶಕ್ತಿ ಇರತಕ್ಕಂಥ ಹೈಬ್ರಿಡ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅರ್ಕ ರಕ್ಷಕ್ ಅಂತ, ಸೊ ಒಂದು ಟೊಮ್ಯಾಟೋ ಹೈಬ್ರಿಡ್ ತಳಿ. ಅದೇನಪ್ಪ ಅಂತಂದರೆ ಮೊದಲ ಅಂಗಮಾರಿ ರೋಗಕ್ಕೆ ಮತ್ತು ದುಂಡಾಣು ಸೊರಗು ರೋಗಕ್ಕೆ ಮತ್ತು ಎಲೆಮುದುಡು ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೊಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ಈ ರೋಗ ಬರುತ್ತೋ ಅದನ್ನು ಬಳಸೋದು. ಅದೇ ಥರ ಇತ್ತೀಚೆಗೆ ಕಳೆದ 2 ವರ್ಷದ ಹಿಂದೆ ಅರ್ಕ ಅಭೇದ್ ಅಂತ ಒಂದು ಹೊಸ ಹೈಬ್ರಿಡ್ ಟೊಮ್ಯಾಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಇದು 4 ರೋಗಕ್ಕೆ ನಿರೋಧಕ ಶಕ್ತಿ ಇರೋದು, ಮೊದಲ ಅಂಗಮಾರಿ ರೋಗ, ಕೊನೆಯ ಅಂಗಮಾರಿ ರೋಗ, ಮತ್ತು ಎಲೆಮುದುಡು ನಂಜು ರೋಗ, ಮತ್ತು ಬ್ಯಾಕ್ಟೀರಿಯಾ ದುಂಡಾಣು ಸೊರಗು ರೋಗ ಅಂತ ಈ 4 ರೋಗಕ್ಕೆ ನಮಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಈ ಒಂದು ರೋಗ ನಿರೋಧಕ ತಳಿಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಮುಂದಿನ ಹಂತದಲ್ಲಿ ಈ ಕೀಟನಾಶಕಗಳನ್ನು ಬಳಸೋದಿರ್ಬೋದು, ರೋಗನಾಶಕಗಳನ್ನು ಬಳಸುವಂಥದ್ದಿರ್ಬೋದು, ಅಥವಾ ಕೀಟಗಳಿಗೆ ನಿರ್ವಹಣೆಯನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಬಳಸುವಂಥದ್ದು ತಪ್ಪುತ್ತೆ. ಸೊ ಹಾಗಾಗಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಸರ್, ಅವುಗಳನ್ನು ಬಳಸುವಂಥದ್ದು ಉತ್ತಮ. ದಯವಿಟ್ಟು ರೈತ ಬಾಂಧವರು ಎಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ಈ ಒಂದು ಪರಿಸರ ಸ್ನೇಹಿ ಅನೇಕ ವಿಧಾನಗಳು ಲಭ್ಯವಿದ್ದಾವೆ, ನಾನು ಹೇಳಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇನ್ನೂ ಅನೇಕ ವಿಧಾನಗಳು ಲಭ್ಯವಿರತಕ್ಕಂಥವುಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಪರಿಸರವನ್ನು ಉಳಿಸ್ಬೇಕು, ಬೆಳೆಯನ್ನು ಉಳಿಸ್ಬೇಕು, ಮತ್ತು ನಾವು ಆ ಬೆಳೆಯಿಂದ ಆದಾಯವನ್ನು ತೆಗೆತಕ್ಕಂಥ ಪದ್ಧತಿಗಳನ್ನು ಅನುಸರಿಸುವಂಥದ್ದು ಉತ್ತಮ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ರೈತ ಬಾಂಧವರೇ, ತಮಗೆ ಈ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KR ಶ್ರೀನಿವಾಸ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259345526. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259345526. ತುಂಬ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವಿವಿಧ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ರಂಗದಲ್ಲಿ ಇದುವರೆಗೂ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಕುರಿತು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕೊನೆಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾ KR ಶ್ರೀನಿವಾಸ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು PM ಜಗದೀಶ್. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ April 18-22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, April 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.